ಯಶಸ್ವಿಯಾಗಿ ಹೈನುಗಾರಿಕೆ ನಡೆಸ್ತಿರುವಂತಹ ಅಪೂರ್ವ ದಂಪತಿಗಳು ಪ್ರಭಾಕರ್ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಅವರು. ಪ್ರಭಾಕರ್ ಅವರು ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿದ್ರು. ಇದ್ದಂತಹ ವ್ಯವಸಾಯ ಭೂಮಿ ಒಂದು 2-3 ಎಕರೆ, ಒಬ್ಬನೇ ಮಗ, ಅನಿವಾರ್ಯವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು. ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಕಳೆದ 5-6 ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅವರ ಯಶಸ್ಸಿನ ಅನುಭವವನ್ನು ಇವತ್ತಿನ ದಿನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ಪ್ರಭಾಕರ್, ಈಗ ಎಷ್ಟು ವಯಸ್ಸು ನಿಮಗೆ? ಸರಿ, 44. ದುಡಿಮೆ ಶುರು ಮಾಡಿದಾಗ ಎಷ್ಟು ವರ್ಷ ನಿಮಗೆ? 38-37 ಇರ್ಬೋದು. ಈ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲ, ಅದಕ್ಕಿಂತ ಮುಂಚೆ ಪಿ ಯು ಸಿ ಓದ್ಬಿಟ್ಟು ಆಮೇಲೆ ಏನು ಮಾಡಿದ್ರಿ ಸರ್? ಪಿ ಯು ಸಿ ಓದ್ಬಿಟ್ಟು ನೆಕ್ಸ್ಟು ಮಾಮೂಲಿ ವ್ಯವಸಾಯಕ್ಕೆ ಬಂದ ಸರ್. ಅಪ್ಪನ ಜೊತೆ ಮಾಡ್ತಾ ಇದ್ದ. ಒಬ್ಬನೇ ಮಗ? ಹ್ಞೂ ಸರ್. ಏನೆಲ್ಲ ಬೆಳೀತಾ ಇದ್ರು? ಟ್ರೈನಿಂಗ್. ಹೌದಾ? ಆಮೇಲೆ ಈ ಉದ್ಯೋಗನೇ ಸರಿ ಅನ್ನಿಸ್ಬಿಡ್ತು ನಿಮಗೆ? ಹ್ಞೂ ಸರ್. ಇನ್ನೇನು ಮಾಡ್ರಿ? ಪೊಲೀಸ್ ಟ್ರೈನಿಂಗ್ ಹೋದ್ಮೇಲೆ ಏನಾಯ್ತು? ಪೊಲೀಸು ಸಹ IPS ಕೆಂಪೈನೂರು ಫೀಲ್ಡಲ್ಲಿ ಸಹ CRP ಇದಕ್ಕೆ ಸೆಲೆಕ್ಷನ್ ಆಗಿತ್ತು. ಹ್ಞೂ. ಬೇಡ ಅಂದ್ಬಿಟ್ಟು ನಾವು. ಯಾಕೆ ಬೇಡ ಅಂದ್ರಿ? ಏನಿಲ್ಲ ಸರ್, ಮಾಮೂಲಿ CRP ಒಂತೇವೆ ಇರ್ಬೇಕಲ್ಲ. ಆಗೋದಿಲ್ಲ. ಓಹೋ, ಆ ಥರ? ಆ ಥರ ಸರ್. ಹ್ಞೂ. ಒಟ್ಟಿನಲ್ಲಿ ಅದು ನಿಮಗಷ್ಟು ಸರಿ ಕಾಣಲಿಲ್ಲ. ಸರಿ ಕಾಣಲಿಲ್ಲ, ಊರಲ್ಲೇ ನಾನು ಮಾಡ್ಕೋತೀನಿ ಅಂತ ಒಂಥರ ಧೈರ್ಯ ಅಲ್ವಾ? ಹೌದು. ಆಮೇಲೆ ಏನು ಮಾಡಿದ್ರಿ ನೀವು ಆಮೇಲೆ? ಸರ್, ಆಮೇಲೆ ಮಾಮೂಲಿ ಚಿಲ್ಲರೆ ಅಂಗಡಿ ಸ್ಟಾರ್ಟ್ ಮಾಡ್ದೆ. ವ್ಯವಸಾಯ ಮಾಡ್ತಿದ್ದ. ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಊರೆಲ್ಲ ಕಾಂಪಿಟೇಷನ್ ವ್ಯಾಪಾರಗಳು, ಚಿಲ್ಲರೆ ಅಂಗಡಿಗಳು. ಹೋಯ್ತಾ ಹೋಯ್ತಾ ಆದಾಯ ಕಮ್ಮಿ ಬತ್ತು. ಬತ್ತಾ ಬತ್ತಾ ಮಾಮೂಲಿ ಆಟೋ ಓಡಿಸ್ತಿದ್ದೆ ಸರ್. ಆಟೋ ಓಡಿಸ್ತಿದ್ದೆ. ಆಟೋದಲ್ಲಿ ಸ್ವಲ್ಪ ಅಪ್ಪೆ ಗಾಡಿ ಸ್ಟಾರ್ಟ್ ಆಯ್ತು ನೋಡಿ, 2001 ಇಸ್ವಿಲಿ ಅಪ್ಪೆ. ಅವಾಗ ಆ ಗಾಡಿ ಓಡಿಸ್ತಾ ಇದ್ದು. ಅದ್ರಲ್ಲಿ ಸ್ವಲ್ಪ ಫಸ್ಟ್ ಚೆನ್ನಾಗಿ ಆದಾಯ ಆಯ್ತಾ ಇತ್ತು. ಬತ್ತಾ ಬತ್ತಾ ಅದುವೇ ಕಮ್ಮಿ ಆಗೋಯ್ತು, ಕಾಂಪಿಟೇಷನ್ ಆಟೋಗಳು ಜಾಸ್ತಿ ಆಗೋದು. ನೆಕ್ಸ್ಟ್ ಆದಮೇಲೆ ಟ್ರ್ಯಾಕ್ಟರ್ ಮಾಡ್ಕೊಂಡು ಸರ್. ಟ್ರ್ಯಾಕ್ಟರ್ ಮಾಡ್ಕೊಂಡು ಟ್ರ್ಯಾಕ್ಟ್ರು ಹಂಗೆ ಒಂದು 2-3 ವರ್ಷ ಆಯ್ತು. ಅದು ಬಿಸ್ನೆಸ್ ಕಮ್ಮಿ ಆಗುತ್ತೆ, ಎಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಡ್ರೈವರ್ಗಳೇ ಆಟೋ ಎಲ್ಲ ಟ್ರ್ಯಾಕ್ಟರ್ ಶುರು ಮಾಡೋದು ನಾವೇನು ಮಾಡೋದು ಸರ್? ಅವಾಗೇನು ಮಾಡಿದ್ಮೋ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡು. ಹೈನುಗಾರಿಕೆ ಮಾಡಬೇಕು ಅನ್ನೋದಕ್ಕೆ ಏನು ಪ್ರೇರಣೆ ಸರ್? ಪ್ರೇರಣೆ ಏನು ಅಂತ ಅಂದರೆ, ಅದರಲ್ಲಿ ಸಹ ಕಾಂಪಿಟೇಷನ್ ಇಲ್ಲ. ನಾವು ಎಷ್ಟು ದುಡಿತೀವಿ ಅಷ್ಟು ಫಲ, ಸ್ವಂತ ಮಾಡಿದಷ್ಟು. ಇದು ಗೊತ್ತಾಗಕ್ಕೆ ಎಷ್ಟು ವರ್ಷ ಆಯ್ತು ನಿಮಗೆ? ಸರ್, ಹಿಂದೆನೇ ಗೊತ್ತಿತ್ತು ನಮ್ಮ ತಂದೆಯವ್ರು ಮಾಡಿದಾಗ ಇದ್ರ ಬಗ್ಗೆ ಕಾಂಪಿಟೇಷನ್ ಇಲ್ಲ ಅಂತ. ಆದರೂ ನೀವು ಇದೆಲ್ಲ ರೌಂಡ್ ಹೊಡ್ಕೊಂಡು ಕೊನೆಗೆ ಇಲ್ಲಿಗೆ ಬಂದೀವಿ ಸರ್. ಕೃಷಿಲಿ ಕಾಂಪಿಟೇಷನ್ ಇಲ್ಲ, ನಮ್ಮ ಕೈಲೇ ಇರೋದು ದುಡಿಮೆ, ಮಾಡಿದಷ್ಟೆಲ್ಲ ಆದಾಯ. ಇಲ್ಲ ಅಂದ್ರೆ ಇಲ್ಲ. ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡು ಸರಿ, ಜೊತೆಗೆ ಬೆಳೆನೂ ಏನಾದರೂ ಬೆಳಿಬೋದಾಗಿತ್ತಲ್ಲ. ಬೆಳೆನೂ ಸಹ ಈಗ ಮೇವು ಹಾಕೋಬಿಟ್ಟಿ, ಮೇವು ಈಗ ಸ್ವಂತ ತರಿಸ್ಬೇಕಲ್ಲ. 20 ಹಸುಗೆ ತರಿಸ್ಬೇಕು ಅಂದರೆ ದುಡ್ಡು ಜಾಸ್ತಿ ಆಯ್ತು. ಈಗ ಶುರು ಮಾಡಿದ್ದು 2 ಹಸುವಿಂದ. 2 ಹಸು ಎಷ್ಟನೇ ಇಸ್ವಿನಲ್ಲಿ ಇದು ಸರ್? 2017. 2017ರಲ್ಲಿ ನೀವು ನಿರ್ಧಾರ ಮಾಡಿದ್ರಿ ಹೈನುಗಾರಿಕೆನಲ್ಲೇ ನನ್ನ ಜೀವನ ಕಂಡ್ಕೋತೀನಿ ಅಂತ. ಈಗ 5 ವರ್ಷ ನಡೆಸ್ಬಿಟ್ಟಿದ್ದೀರಿ. ನಡೆಸಿಮ್ ಸರ್. ಈಗ ಏನು ಪುನಃ ಬದಲಾವಣೆ ಮಾಡ್ತಿರೋ? ಹಿಂಗೆ ಕಂಟಿನ್ಯೂ ಇಲ್ಲ ಸರ್, ಇರುವವ್ರಿಗೆ ಇದ್ದೇ ಮಾಡ್ಬಿಡುವ ಅಂತ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗದ ಇದರಲ್ಲಿ. ಈಗ ಎಷ್ಟು 45 ವರ್ಷ ವಯಸ್ಸು, ಯಾವುದೇ ಥರದ ಕಾಯಿಲೆ ಇಲ್ಲ ಅಲ್ವ ಸರ್? ಕೆಲಸ ಮುಟ್ಟು ಗಂಟೆ ಶ್ರಮ ಮುಟ್ಟಿದ್ಮೇಲೆ ತಿರೋಯ್ತು, ನಡೀತಾ ಇರುತ್ತೆ ಆಟೋಮೆಟಿಕ್. ಅದೇ ಹೆಂಗೆ ನಡೀತೆ ಅಂತ ನಮಗೆ ಗೊತ್ತಿಲ್ಲ. ಈ ಮೊದಲು 2 ಹಸು ಎಲ್ಲಿಂದ ತಂದ್ರಿ ಸರ್? ಪಕ್ಕ ಹಳ್ಳಿ, ಅಕ್ಕಪಕ್ಕ ಹಳ್ಳಿಲೇ ನಮ್ಮವೆಲ್ಲ ಪರ್ಚೇಸ್ ಮಾಡ್ಕೊಂಡ್ರೆ. ದೂರದಿಂದ ಯಾವ ಹಸುಗಳು ತಂದಿಲ್ಲ, ಎಲ್ಲ ಚೆನ್ನಾಗಿ ವೆಚ್ಚಪ್ಪ ಹಸುಗಳು. ಅದು ಆಯ್ಕೆ ಮಾಡ್ಬೇಕಾದ್ರೆ ನೋಡಿ ತೆಗಿಬೇಕು ಸರ್. ಅಲ್ಲೂ ಹೆಂಗೆ ಹೇಳಿ, ಏನೆಲ್ಲ ನಿಮ್ಮ ಒಂದು ವಿಧಾನ? ಆರೋಗ್ಯವಾಗಿರ್ಬೇಕು ಸರ್. ಅಲ್ಲೂ ಮೇಲೆ ತಗೋಬೇಕು, 4 ಹಲ್ಲು 6 ಹಲ್ಲು ಕಡೆ ನೋಡಿ ತಗೋಬೇಕು ಸರ್. ದನ ಮೇವು ತಿಂಡಿ ಚೆನ್ನಾಗಿ ತಿಂದದ ನೋಡಬೇಕು, ಹಾಲು ಕರಿಬೇಕು, ತೊಟ್ಟೆಲ್ಲ ಚೆನ್ನಾಗಿದಾವೆ ನೋಡಬೇಕು, ನೋಡ್ಕೊಂಡು ತಗೋಬೇಕು ಸರ್. ಅದರಲ್ಲೂ ತೆನೆ ಹಸು ಅಂತೂ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಮೋಸ ಹೊಟ್ಟೈತಾರೆ ಸರ್, 90% ಮೋಸ ತೆನೆ ಹಸುಗಳು ತಗೊಂಡ್ರೆ. ತೊಟ್ಟೆ ಊಟಾಗಿರ್ತವೆ, ನೀಟಾಗಿ ಕರು ಹಾಕೋದಿಲ್ಲ, ಸತ್ತೆ ಬೀಳೋದಿಲ್ಲ, ಹಸ ಆರೋಗ್ಯವಾಗಿರೋದಿಲ್ಲ. ನಮ್ಮ ಹತ್ರ ಬಂದು ನಾವು ಅದನ್ನು ಸಾಕಾಣಿಕೆ ಮಾಡ್ಕೊಂಡು ಫಲ ಮಾಡ್ಕೊಂಡು ಕರು ಹಾಕ್ಸಿದ್ರೆ ಲೆಕ್ಕ. ಬೇರೆಯವರು ಸಹ ಮಾರ್ಬೇಕಾದ್ರೆ ತೆನೆಯಲ್ಲಿ ಮೋಸನೇ ಮಾಡೋದು. ಆ ಥರ ಇದೆ ಇದೆ ಸರ್ ಪರಿಸ್ಥಿತಿ. ಪರಿಸ್ಥಿತಿ ಇದೆ ಸರ್, ಯಾವುದೇ ರೈತರೇ ಆಗಲಿ. ಈಗ ನೀವು ಮೊದಲು 2 ವ್ಯಾಪಾರ ಮಾಡಿದ್ರಲ್ಲ, ಆವಾಗ ಇದೆಲ್ಲ ಗೊತ್ತಿತ್ತಾ ಅಥವಾ ಈಗ ಗೊತ್ತಾಯ್ತಾ? ಇವೆಲ್ಲ ಹೋಯ್ತಾ ಅಂತವಾಗಿ ಗೊತ್ತಾಯ್ತು ಸರ್. ಇದು ಪೊಸಿಷನ್ ಏನು ಅಂತ. ಈಗ ಇರೋದು 18 ಹಸು ಇದೆ. 18 ಹಸು ಇದೆ. ಇದು ಒಂದೊಂದು ಸಲಕ್ಕೆ 2-3 ಆ ಥರ ತರ್ತೀರೋ ಒಂದೊಂದಾಗಿ ತಂದಿದ್ದ? ಇಲ್ಲ ಸರ್, ಇವಾಗ ಏನಂದ್ರೆ ನಮ್ಗೆ ಯಾವ ಹೊಸ ಫಾಲ್ಟ್ ಆಯ್ತದೆ ಆ ಹೊಸ ಸೇಲ್ ಮಾಡ್ಬಿಡ್ತೀವಿ, 1 ಹಸು ತಂದು ಹಾಕ್ತೀವಿ. ಹಂಗೆ ಸರ್ ವ್ಯಾಪಾರ ಈಗೇನು ಮಾಡ್ತಾ ಇಲ್ಲ. ಇದೇ ಶ್ರಮ ಅಲ್ಲ ಸರ್, ಎಲ್ಲ ನೋಡ್ಕೋಬೇಕು ಮಾಡಬೇಕು. ಒಂದು ದಿನದಲ್ಲಿ ಸಹ ನಾನು ಒಬ್ಬನಿ, ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಾಯಂಕಾಲ 2 ಗಂಟೆ ಕೆಲಸ. ಒಟ್ಟು 7-8 ಗಂಟೆ ಕೆಲಸ. ರೆಸ್ಟು ಸರ್? ಆ ಉದ್ದೇಶದಿಂದ ನಾವೆಲ್ಲಿ ಹೊರಗಡೆ ಹೋಯ್ತಲ್ಲ ಬೇಕು ಅಂದರೆ ಹಿಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ ಎರಡಸು ತಂದ್ರಿ, ನೀವು ಒಂದು ಪ್ರಯೋಗ ಮಾಡೋ ಥರ ಎರಡಸು ತಂದು ಸಾಧ ಮಾಮೂಲಿ ವ್ಯಾಪಾರ ಮಾಡೋದು, ಅದ್ರ ಬರೋ ಲಾಭ ನೋಡ್ಕೊಳ್ಳೋದು, ಹಂಗೆ ಸೇರಿಸೋದು, ಇನ್ನೊಂದು ಸು ಹಾಕೋದು, ಹಂಗಂಗೆ ಮಾಡ್ತಾ 5-6-7 ಆದ್ಮೇಲೆ 10-15 ಕೊಟ್ಟದ್ ಮದ್ರೆಂಟ್ ಕೊಟ್ಟಾದ್ಮೇಲೆ ಈಗ ಸ್ವಂತ ಮೇವ್ ಸ್ಟಾರ್ಟ್ ಮಾಡ್ಬಿಟ್ಟಿ. ಮೇವ್ ತರ್ಸಿದ್ ಮೇಲೆ ಲೆಕ್ಕ ಹಾಕೊಂಡ್ ಮೇವೆ 4,000 ರೂಪಾಯಿ ಮೇವ್ ಬೇಕು ಒಂದು ದಿನಕ್ಕೆ ಸರ್. ಜೋಳ ತರ್ಸಿದ್ರೆ 1 ಟನ್ ಜೋಳ ಸ್ಪಾಟ್ ಡೆಲಿವರಿ ತರಿಸ್ತೀನಿ ಅಂದ್ರೆ ಇವತ್ತು 3,800 ರೂಪಾಯಿ ಬೀಳುತ್ತೆ. ಒಂದು ದಿನಕ್ಕೆ ಸಹ 2,000 ರೂಪಾಯಿ ಮೇವ್ ಬೇಕು. ಪ್ರತಿದಿನ ಒಂದಕ್ಕೆ ಸಹ ಹಾಲು ಕರಿದ ಮೇಲೆ ಫೀಡು, ಭೂಸ, ರವೆ ಭೂಸ ಎಲ್ಲ ಕೊಡ್ಬೇಕು. ಜಾಸ್ತಿ ಅಲ್ಲಿ 10 ಲೀಟರ್ ಹಾಲು ಕರಿತೀನಿ ಸರ್, 4 ಕೆಜಿ ಫೀಡ್ ಕೊಡ್ಬೇಕು ಅದಕ್ಕೆ. ಅವೆಲ್ಲ ಖರ್ಚು ಲೆಕ್ಕ ಹಾಕಿದ್ರೆ ಒಂದು ದಿನಕ್ಕೆ 4,000 ರೂಪಾಯಿ ಬೀಳ್ತದೆ ಸರ್. ಇವಾಗ ಒಂದು ದಿನಕ್ಕೆ 4,000 ರೂಪಾಯಿ ಬೀಳ್ತದೆ ಸ್ವಂತ ನಾವು ಗೇಯೋದ್ರಿಂದ. ಲೇಬರ್ ಇಲ್ಲ ಕೊಟಗೆ ಒಳಗೆ, ಕೊಟಗೆ ಒಳಗೆ ಯಾರು ಲೇಬರ್ ಇಲ್ಲ, ನಮ್ಮ ಮನೆಯವರು ನಾವು ಮಾಡೋದ್ರಿಂದ. ಲೇಬರ್ ತಕ್ಕ ಏನು ಉಳಿಯಲ್ಲ ಸರ್. ಹೈನುಗಾರಿಕೆಯಲ್ಲಿ ಸ್ವಂತ ಮಾಡ್ಬೇಕು ಓನರು, ಸ್ವಂತ ಮಾಲೀಕ. ಯಾಕಂದ್ರೆ ಆರೋಗ್ಯ ನೋಡ್ಬೇಕಾದ್ರೆ ಓನರೇ ಆಗ್ಬೇಕು ಸರ್. ಸ್ವಂತ ಅವ್ರು ಬಂಡವಾಳ, ಅವ್ರಿಗೆ ಗೊತ್ತಿರುತ್ತೆ ಕಷ್ಟಸ್ಕೊಂಡು ಅದು ಮೇವು ಮೇಯ್ದಿದ್ದ, ತಿಂಡಿ ತಿದ್ದಿದ್ದ, ಹಾಲು ಕಮ್ಮಿ ಕೊಟ್ಟಿದ್ದೆಲ್ಲ ಬಾವ ಆಗಿದ್ದ ಅವ್ನು ಕರಿಯೋ ಸರ್. ಹಾಲು ತಿಂಡಿ ಮೇವು ಸ್ವಂತ ಮಾಲೀಕನೇ ಅದಕ್ಕೆ ಕೊಡಬೇಕು. ಕೊಟ್ಟಾಗ ಹಸಿನ ಲಾಭ ನಷ್ಟ ಗೊತ್ತಾಯ್ತು. ಆಳುಗಳು ಅವೆಲ್ಲ ಮಾಡಿದ್ರು ಸರ್, ಏನಾದರೂ ಹೇಳಿದ್ರೆ ಹಾಕ್ಬಿಡ್ತಾರೆ, ಹೋಯ್ತಾರೆ ಅವ್ರು. ಅಂದರೆ ಪ್ರತಿಯೊಂದು ಹಸುವಿನ ಆರೋಗ್ಯ ಅದು ಹೆಂಗಿದೆ, ಏನು ಬೆಳವಣಿಗೆ ಹೆಂಗಿದೆ ಅದೆಲ್ಲನೂ ಮಾಲೀಕನಿಗೆ ಗೊತ್ತಿರಬೇಕು. ಮಾಲೀಕನಿಗೆ ಗೊತ್ತಿರಬೇಕು ಸರ್, ಅವರೇ ಮಾಡಬೇಕು ಜವಾಬ್ದಾರಿ ಅದು. ಆಳುಗಳು ಮಾಡಿದ್ರು ಸಹ ಕೆಲಸ, ಯಾಕೆ ಬೇರೆ ನಾವು ಅಕ್ಕಪಕ್ಕ ಫಾರಂಗಳಲ್ಲಿ ನೋಡಿ ಲಾಸ್ ಆಗಿ ಎತ್ಬಿಟ್ಟವ್ರು ಅಲ್ಲಿ. ಈಗಲೂ ಸಹ ನಮ್ಮೆಲ್ಲ ಇದು ಮಾಡ್ತಾನೆ, ಈ ಒಂದು ತೆನೆ ಸತ್ತರು ನಾ ತರುವುದಿಲ್ಲ ಸರ್. ಒಂದು ಅರ್ಗರವನ್ನು ಸುನೇ ತಗೊಬಂದು ತೆನೆ ಮಾಡಿ ಪುನಃ ನಮ್ಮ ಹೊಸಕರು ಮಾಡ್ಕೊಂಡು ಒಳ್ಳೆ ಹಸುಗಳು ಮಾಡ್ಕೊಂಡಿವಿ. ಅಂದರೆ ಆರೋಗ್ಯವಾಗಿರುವಂಥ ಒಂದು ಕರು ತರ್ತೀರ ಅಷ್ಟಿಲ್ಲ ಸರ್. ಆರೋಗ್ಯವರು ಅರ್ಗರವು ಅರ್ಧ ಕರವು, ಅಲ್ಲಿ 1-5 ಲೀಟರ್ ಕರಿತಾ ಇರ್ತದೆ, ಕರಿತಾ ಇರುತ್ತೆ. ಅಂಥದ್ದು ತಂದಾಗ ಏನಿದೆ ತೊಟ್ಟು ಗಿಟ್ಟು ಎಲ್ಲ ನೋಡ್ಕೋಬೋದು ನೀಟಾಗಿ, ಮೇವು ಮೇದ್ದೆ ನೋಡ್ಕೋಬೋದು, ಆರೋಗ್ಯವಾಗಿದ್ದ ನೋಡ್ಕೋಬೋದು, ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ರೆ ಯಾವುದು ಮೋಸ ಆಗಿಲ್ವಾ? ಇದುವರೆಗೆ ಯಾವ ಮೋಸ ಆಗಿಲ್ಲ ಸರ್, ತೆನೆ ಸ ತಂದೆ ಮೋಸ ಆಗಿವೆ. ಇಲ್ಲಿ ಸರಿಯಾಗಿ ಕರೆ ಹಾಕೋಂಗಿಲ್ಲ, ಕೆಚ್ಚಲು ಬಾವು ಮಾಡ್ಕೊಬಿಡುದು ಒಳಗೆ ತೆನೆ ಒಳಗೆ, ಆ ತೊಟ್ಟೇಟ್ ಆಗೋದು, ಹಿಂಗೆಲ್ಲ ಆಗಿರ್ತವೆ. ನಮ್ಮ ಅನಿಸಿಕೆ ಪ್ರಕಾರ ಸಹ ಒಳ್ಳೆ ಅರ್ಗರೋಸುನೇ ತಗೊಬರ್ಬೇಕು ನೋಡ್ಕೊಂಡು. ಅಲ್ಲಿ ಅಲ್ಲಿನ ಮೇಲೆ ಇರತಕ್ಕ ಬಂದರೆ ಯಾವ ಕಾರಣಕ್ಕೂ ಲಾಸ್ ಆಗೋದಿಲ್ಲ, ನೀಟಾಗಿರ್ತದೆ ಸರ್. ತೊಂದರೆ ನೀವು ಹೇಳ್ತಿದ್ರಿ ನಿರ್ವಹಣಾ ವೆಚ್ಚದ ಬಗ್ಗೆ 4,000 ರೂಪಾಯಿ ಆಗುತ್ತೆ ಅಂತ ಹೇಳಿ. ಕೆಲವರು ಹೇಳ್ತಾರೆ ಒಂದು ಹೈನುಗಾರಿಕೆಯಲ್ಲಿ ಒಂದು ಸ್ವಲ್ಪ ಲಾಭದಾಯಕ ಅನಿಸ್ಬೇಕಾದ್ರೆ ಕನಿಷ್ಠ 4-5 ರಾಸಾರು ಇರಬೇಕು, ತೀರಾ 1-2 ಇದ್ರೆ ನಮಗೆ ಶ್ರಮ ಜಾಸ್ತಿ, ಏನೂ ಆದಾಯ ಇಲ್ಲ. 4-5 ಆದಾಯ ಇಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. 4-5 ಆದಾಯ ಇಲ್ಲ, ಜಾಸ್ತಿನೇ ಮಾಡ್ಬೇಕು. 10 ಮೇಲೆ ಇರಬೇಕು, ಮಿನಿಮಮ್ 10 ಮೇಲೆ ಇರಬೇಕು. ಒಳ್ಳೆ ಹಸುಗಳಾಗಬೇಕು, ತಳಿ ಹಸುಗಳು ಕರು ಆಗ್ತಾಗ ಅದು 10-12 ಲೀಟರ್ ಮೇಲೆ ಇರಬೇಕು. ಈಗ ನಿಮ್ಮ ಹತ್ರ ಇರೋದೆಲ್ಲ ಹೆಚ್ ಎಫ್ ಸರ್ ಕರುವ. ಎಂದ ಯಾವ ಹೊಸ ಕರು ಹಾಕೋ ಸರ್, 10 ಮೇಲೆ ನಮ್ಮ ತಾಲ್ ಕರಿಯೋದು. ನಾವು ಕೊಡೋ ತಿಂಡಿ ಫೀಡ್ಗೆ ನಾವು ಜಾಸ್ತಿ ಕೊಡೋಲ್ಲ. ಮೇವು 30 ಕೆಜಿ ಮೇವು ಕೊಡ್ತೀವಿ, ಬೆಳಗ್ಗೆ 15 ಕೆಜಿ, ಸಾಯಂಕಾಲ 15 ಕೆಜಿ, ಒಂದು 3-3 ಕೆಜಿ ಫೀಡು, 1/2 ಕೆಜಿ ಭೂಸ ಯಾವ್ದಾದ್ರು ಒಂದು ಸೇರಿಸ್ತೀವಿ ಮಾಡೋಕೆ. ರವೆ ಭೂಸ ಆದ್ರೆ ಹಾಲು ಕೊಡೋದಕ್ಕೆ, ತೆನೆ ಭೂಸ ಆದ್ರೆ ಎಲೆ ಭೂಸ ಸೇರಿಸ್ತೀವಿ. ತೆನೆ ಹಸುಗಳಿಗೆಲ್ಲ ಒಂದೇ ಟೈಮ್ ಸರ್ ತಿಂಡಿ ಕೊಡೋದು, ಮೇವು ಕೊಡ್ತೀವಿ, ನೀರು ಕುಡಿಸ್ತೀವಿ, ಮೈ ತೊಳಿತೀವಿ. ಪ್ರತಿದಿನ ಮೈ ವಾಸ್ ಮಾಡ್ತೀವಿ ಸರ್ ದನಗಳ, ಪ್ರತಿದಿನ ವಾಸ್ ಮಾಡ್ತೀವಿ, 3 ದಪ್ಪ ಕೊಟ್ಟಿಗೆ ತೊಳಿತೀವಿ, ನೋಡ್ಕೋತೀವಿ ರೋಗಾಣುಗಳು ಏನು ಬರದೇ ಇದ್ದಂಗೆ. ಈಗ 2 ಹಸು ಇದ್ದಾಗ ಅದಕ್ಕೊಂದು ಜಾಗ ಆಯ್ತು, ನೀವು ಹಸುಗಳ ಸಂಖ್ಯೆ ಜಾಸ್ತಿ ಮಾಡ್ದಂಗೆ ಅದಕ್ಕೊಂದು ಕೊಟ್ಟಿಗೆನು ಕಟ್ಟಿದ್ರ? ಕಟ್ಟಿವಿ ಸರ್ ಕೊಟ್ಟಿಗೆ. ಅಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಕೊಟ್ಟಿಗೆ ಸಹ ಈಗ ಅದು 3 ಅಡಿ ಗೋಡೆ ಹಾಕಿ ಸರ್ ಸುತ್ತ ಅಷ್ಟೇ, ಬಂದ ಗಾಳಿ ಬಂದಂಗೆ ಉಂಟೈತೆ ಇರಬೇಕು. ಅಲ್ಲೇನು ತೆಂಗು ಎತ್ತರದ ಗೋಡೆ, ಗೋಡೆ ಮೇಲ್ಗಡೆ ಚಾವಣಿ, ಮೇಲ್ಗಡೆ ಚಾವಣಿ ಸರ್, ಸೀಟು ಕಲ್ನರ್ ಸೀಟ್ ಎಲ್ಲ ಗಂಜಲ ತೊಪ್ಪೆ ಅದೆಲ್ಲ ಅದೆಲ್ಲ ಸರ್ ಸೀದಾ ಎಲ್ಲ ಕಾಲುವೆ ಕೊಟ್ಟೈತೆ ಸರ್, ಕಾಲುವೆ ಇಲ್ಲ ಡ್ರೈನ್ ಕೊಟ್ಟೈತೆ ಸರ್. ಒಂಚೂರು ಅಲ್ಲೇ ನಿಂತ್ಕೋಂಗಿಲ್ಲ, ತೊಪ್ಪೆ ಮಾತ್ರ ಗೋರ್ಕೊಂತೀವಿ ಸುರ್ಕತ್ತೀವಿ ನಮ್ಮ ಜಮೀನ್ಗೆ. ಗಂಜಲ ನೀರು ತೊಳೆದದ್ದು ಏನು ಉಳಿಯ ಸರ್, ಅಡಿಲೆಲ್ಲ ಮ್ಯಾಟ್ ಹಾಕಿವಿ ದನಗಳಿಗೆ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಸರ್? ಎಲ್ಲ ಡ್ರೈನ್ ಕೊಟ್ಟೈತೆ ಗಂಜಲ ಅದೆಲ್ಲ. ಅದೆಲ್ಲ ಉಪಯೋಗ ಉಂಟು, ಆದರೆ ನಮ್ಗಲ್ಲಿ ಜಾಗ ಇಲ್ಲ. ಅದು ಡ್ರಿಪ್ ಮಾಡ್ಬೇಕಾದ್ರೆ ಬೇರೆ ಕಡೆ ಡ್ರಿಪ್ ಮಾಡಿಸ್ಬೋದು, ಎಲ್ಲ ಡ್ರಮ್ಮಲ್ಲಿ ಮಡಗಿ ಶೇಖರಣೆ ಮಾಡಿ ತೋಟಕ್ಕೆಲ್ಲ ಬಿಟ್ಟರೆ ನಡೀತದೆ ಸರ್, ಟೈಮ್ ಇಲ್ಲ. ಲೇಬರ್ ನಿಮ್ಮ ಕೃಷಿ ಭೂಮಿಗೆ ಹೋಗುತ್ತೋ ಬೇರೆ ಕಡೆ? ಇಲ್ಲ ಬೇರೆ ಕಡೆ ಹೋಯ್ತು, ಬೇರೆಯವ್ರ ಭೂಮಿಗೆ ಹೋಯ್ತದೆ. ಒಟ್ಟಿನಲ್ಲಿ ಹೋಯ್ತದೆ ಬೇರೆಯವ್ರ ಭೂಮಿಗೆ ಹೋಯ್ತದೆ ಸರ್. ಅವರೆಲ್ಲ ಬೇಡ ಬೇಡ ಅಂತಾರೆ, ಒಂದು 10 ದಿನ ಇರ್ದು ಬಿಟ್ರೆ ಜಾಸ್ತಿ ಸಿಕ್ಕಾಬಟ್ಟೆ ಅದು ಪವರ್ ಜಾಸ್ತಿ ಅಲ್ವ. ಆಗ ಇನ್ನೊಂದು ಮಾಮೂಲಿ ಡ್ರೈನ್ಗೆ ಅದು ಇದು ಕಾವಲು ಬೇಕು ತೆರೆದ್ಬಿಡ್ತೀವಿ ನೀರಲ್ಲಿ ಉಂಟಲಿಂದ. ನಾವೇ ಮಾಡ್ಬೇಕು ಅಂತ ಅದೇ ಸಹ ಮೈಂಡು. ಒಂದು ಸಿಂಟೆಕ್ ಊತಿಸ್ಬಿಟ್ಟು ಡೈಲಿ ಬರೀ ಗಂಜಲ ಮಾತ್ರ ಸಿಪ್ ಮಾಡ್ಬೇಕು ಅನ್ನೋ ಐಡಿಯಾ ಅದೇ. ಈಗ ಇನ್ನೂ ಸ್ವಲ್ಪ ನಮ್ಮ ಮಕ್ಕಳು ಚಿಕ್ಕವರು ಸಹ ಎದೇಳ್ಬೇಕು. ಆ ಲೇಬರ್ಗಳೆಲ್ಲ ಮಾಡಿಸಿದ್ರೆ ಮೇಂಟೈನ್ ಆಗಲ್ಲ. ಆಳುಗಳು ಕರ್ಕೊಂಡು ಮಾಡಿದ್ರೆ ಅದರಲ್ಲಿ ಏನು ಸಿಕ್ಕಲ್ಲ. ಈಗ ಪೊಲೀಸ್ ಕೆಲಸ ಅದನ್ನ ಹಂಗೆ ಮಾಡ್ಕೊಂಡ್ರಿ, ಆಮೇಲೆ ಎಲ್ಲ ಕಡೆ ಆಟೋ ಆಯಿತು, ಟ್ರ್ಯಾಕ್ಟರ್ ಆಯಿತು, ಇದೆಲ್ಲ ಆಯಿತು. ಈ ಹಸು ಈ ಶುರು ಮಾಡಿ ಹೈನುಗಾರಿಕೆ ಫಸ್ಟ್ ಕಾಸು ನೋಡಿದ್ರಲ್ಲ ಹೇಳಿ ಸರ್, ಆವಾಗ ಹೆಂಗ ಅನ್ನಿಸ್ತು ನಿಮಗೆ? ಕಾಸು ವರ್ಷ ಕಾಸು ವರ್ಷ ಕಮ್ಮಿ ದನಗಳು ಇದ್ದವು ಅಲ್ವೇ, ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ ಮಾಡೋದು ಅದಕ್ಕೆ ಇನ್ನೊಂದು ಹೆಸರು ಇಟ್ಕೊಂಡು. ಒಂದು ಐಡಿಯಾ ಬಂತು ನಿಮಗೆ ಇದ್ರಲ್ಲಿ ನಾನು ಬದುಕು ಕಂಡ್ಕೋಬೋದು ಅಂತ? ಹೌದು ಸರ್, ಈಗೇನು ತೊಂದರೆ ಇಲ್ಲ ಸರ್, ಒಳ್ಳೆ ಎಲ್ಲ ಆಟೋಮೆಟಿಕ್ ನಡೆದ ನಡೆಯುತ್ತೆ. ಹೌದಾ? ಪ್ರತಿದಿನ ಏನೇ ಕಷ್ಟ ಇದ್ರೂ ಮೂರುವರೆಗೆ ಎದ್ದೇಳ್ತೀನಿ ನಾನು, ಮೂರುವರೆಗೆ ಎದ್ದೇಳ್ತೀವಿ. ಮೂರುವರೆಗೆ ಎದ್ದು ಮಾಮೂಲಿ ಕಾಫಿ ಕುಡಿದು ನಮ್ಮ ಚಿಕ್ಕ ಮಗ ನಾವು ಇವರು ನೆಕ್ಸ್ಟ್ 6 ಗಂಟೆಗೆ ಬರ್ತಾರೆ ಅಷ್ಟೇ ಕೋಟೆಗೆ ಸರ್. ಓವಡಲ್ಲಿ ತೊಪ್ಪೆ ತಿಂಡಿ ಫಸ್ಟೇ ಹಾಕಿರ್ತೀವಿ 18 ಬಕೆಟ್ ಎಷ್ಟು ಸಹ ಅಷ್ಟಕ್ಕೆ ತಿಂಡಿ ರೆಡಿ ಇರುತ್ತೆ. 10 ನಿಮಿಷ ತಿಂಡಿ ಮಾಡಿದ್ವಿ, ಎಲ್ಲ ಟೈಮಿಂಗ್ಸ್ ಪ್ರಕಾರ ಸರ್ 10 ನಿಮಿಷಕ್ಕೆ ಎಲ್ಲ ತಿಂಡಿ ಮಾಡಿಬಿಡ್ತೀವಿ. ತೊಪ್ಪೆಗೆ ಬರ್ತೀವಿ 12 ಬಕೆಟ್ ತೊಪ್ಪೆ ಐತೆ ಸರ್. ಚಕ್ನ ಎಷ್ಟೊಂದು 20 ಅಡಿ ದೂರ ಅಷ್ಟೇ ಸುರಿದು, ಜಾಸ್ತಿ ಹೋಗೋಂಗಿಲ್ಲ. ಸುರಿದ್ಬಿಟ್ಟು ಎಲ್ಲ ನಮ್ಮ ಹುಡುಗ ನೀರು ಕುಡಿಸ್ಕೊ ಬರ್ತಾನೆ, ಕೊಂಡ್ಗೆ ತೊಳೆದ್ಬಿಡ್ತೀವಿ. ಮಿಷಿನ್ ಸ್ಟಾರ್ಟ್ ಮಾಡ್ತೀವಿ, ಆಲ್ಕರಿ ಮಿಷಿನ್. ಕರೆಂಟ್ ಹೋಯ್ತು ಅಂದರೆ ಜನ್ರೇಟರ್ ಹಾಕತ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಕೆಲವು ಹಸುಗಳು ಸರ್ ಮಿಷಿನ್ಗೆ ಸ್ವರ ಕೊಡದೇ ಇರುತ್ತವೆ, ಆವಾಗ ಸ್ವಲ್ಪ ಕೈಲಿ ಕರ್ಕತ್ತೀವಿ. ಮಿಷಿನ್ ಹಾಕ್ಬಿಟ್ಟು ಆದ ತಕ್ಷಣ ಸ್ವಲ್ಪ ಹಾಲಿರ್ತದೆ ಸರ್, 7 ರೂಪಾಯಿ ಇರ್ತದೆ ತೊಟ್ಟು, ಅಲ್ಪ ಸ್ವಲ್ಪ ಉಳಿದಿರುತ್ತೆ, ಅದೆಲ್ಲ ನೀಟಾಗಿ ಸೀಟ್ಗತ್ತೀವಿ, ಕರ್ಕತ್ತೀವಿ ಸರ್. ಅದಾದಮೇಲೆ ನಾವು ಮನೆಗೆ ಬಂದ್ಬಿಡ್ತೀವಿ, ಅಲ್ಲಿ ಇವರು ಹೋಯ್ತಾರೆ, ಇವ್ರ ಜೊತೆ ಇರ್ತಾರೆ, ಎಲ್ಲ ಮೈಗೆ ತೊಳೆದು ಹಿರಿ ಮಂಗ ಅವರೆಲ್ಲ ರೆಡಿ ಮಾಡ್ತಾರೆ. ಮೇವು ಹಾಕ್ಬಿಟ್ಟು ಸರ್ ಇನ್ನು ಪುನಃ 1 ಗಂಟೆ ಹೋಗೋದು. 1 ಗಂಟೆ ಬಿಟ್ಟು ಮಾವಲ್ಲಿ ಯಥಾಸ್ಥಿತಿ ತಿಂಡಿ ಮಾಡ್ಕೋದು, ಕೊಟ್ಟಿಗೆ ತೊಪ್ಪೆ ಸೋಲ್ಬಿಡೋದು, ನೀರು ಕುಡಿಸೋದು, ಕೊಟ್ಟಿಗೆ ತೊಳೆದು ಮೇವು ಹೊಡ್ಕೋದು. ಪುನಃ 5 ಗಂಟೆಗೆ ಹೋಯ್ತೀವಿ ಸರ್, 4:30 4:30 5 ಗಂಟೆಗೆ ಹೋಯ್ತೀವಿ. 1/2 ಗಂಟೆ ಕೆಲಸಗಳು ಮುಗಿಬೇಕದು, ಮೇವು ಹಾಕೋದೆಲ್ಲ ಮುಗಿದ ತಕ್ಷಣ 5:00 ಮಿಷಿನ್ ಹಾಕಿದ್ರೆ 6:00 ಕ್ಲೋಸ್. 6:00 ಗೇಟ್ ಹೇಳಿದ್ರೆ ಸರ್ ಇನ್ನು ಬೆಳಿಗ್ಗೆ 3:00 ಹೋಗೋದು. 6:30 ಮೇಲೆ ನಮ್ಮ ಮೇವರ ಇರ್ತಾವಲ್ಲ ಸರ್, ನಾವು ಗದ್ದೆಗೆ ಆಳುಗಳು ಆಳು ಕರೆಯೋದು ಮಾಡೋದು ಮಟ್ಟದು ಮಾಡ್ಕೋತೀನಿ ಎಲ್ಲ ಸಹ. ಮಾಮೂಲಿ ಡ್ಯೂಟಿ ಏನಿಲ್ಲ, ಗೌರ್ಮೆಂಟ್ ಡ್ಯೂಟಿ ನಡೆದು ನಡೀತಾ ಇದೆ ಅಷ್ಟೇ. ಮಾಡಲೇಬೇಕು, ಮಾಡಲೇಬೇಕು ಸರ್. ಯಾರು ನಮ್ಮ ನೆಂಟರು ಸರ್, ನಮ್ಮ ನೆಂಟರು ಸತ್ತಿದ್ರು ಫಸ್ಟ್ ಹಸಿನವರನ್ನೇ ಮಾಡೋದು ನಾನು. ಈಗ ಅರ್ಥ ಮಾಡ್ಕೊಳ್ಳಿ, ನಾವೇನು ಹೇಳ್ಸಕ್ಕದ್ದವ್ರ ಆಗಲ್ಲ. ಫಸ್ಟು ಹಸುಗಳು ಸಹ ಗೋಮಾತೆ. ಈಗ ಮಹಾಲಕ್ಷ್ಮಿ ಅವರನ್ನ ಕೇಳೋಣ. ಮಹಾಲಕ್ಷ್ಮಿ ಅವರ ಹೇಳಿ, ಈಗ ನೀವು ಮದುವೆ ಆಗಿ ಇವ್ರ ಮನೆಗೆ ಬಂದ್ರಿ, ಆಗ ಎಷ್ಟು ಹಸು ಇತ್ತು, ಆಗ ಇವ್ರು ಯಾವ ಕೆಲಸ ಮಾಡ್ತಿದ್ರು ಅದನ್ನ ಹೇಳಿ. ಹಸು ಇರ್ಲಿಲ್ಲ ಸರ್, ಅವಾಗ ಅಂಗಡಿ ಇತ್ತು, ಚಿಲ್ಲರೆ ಅಂಗಡಿ. ಅಪ್ಪ ಮಗ ಇಬ್ರು ಅಂಗಡಿ ನೋಡ್ಕೋತಿದ್ರು, ವ್ಯಾಪಾರ ಚೆನ್ನಾಗಿತ್ತು ಮಾಡ್ತಾ ಇದ್ರು, ಅದ್ರಲ್ಲೇನು ದುಡ್ಡು ಕಾಸು ಉಳಿಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಇವ್ರು ಆಟ ತಗೊಂಡ್ರು, ಅದ್ರಲ್ಲೂ ಲಾಸ್. ಅದೇ ಹೇಳಲಿಲ್ವಾ, ಈಗ ಇವ್ರ ಹಸು ಇವರುಗಳೇ ಓನರ್ ಆಗೋಕ್ ಮಾಡಿದ್ರು. ಈಗ ಇವ್ರ ಹಸು ಶುರು ಮಾಡ್ತೀನಿ ಅಂದಾಗ ಏನಿತ್ತು ನಿಮ್ಮ ಪ್ರತಿಕ್ರಿಯೆ, ಏನಂತ ಹೇಳಿದ್ರಿ ನೀವು? ನಾನು ಇಷ್ಟಪಟ್ಟೆ. ಇವ್ರ ಫ್ರೆಂಡ್ ಒಬ್ರು ಮಾಡ್ತಿದ್ರು ಅರ್ಕೆರಲ್ಲಿ, ಅವ್ರು ನೋಡ್ಬಿಟ್ಟು ಬಂದು ಕರ್ಕೋಗಿ ತೋರಿಸಿದ್ರು ಫಾರಂ ನನಗೆ, ಈ ಥರ ಮಾಡ್ಬೋದು ಅಂತ. ನನಗೆ ಇಷ್ಟ ಆಗಿದ್ದೇನು ಅಂತಂದರೆ, ಫಾರಂ ಮಾಡಿದ್ರೆ ಈಗ ನನ್ನ ಮಕ್ಕಳು ನನ್ನ ಜೊತೆಲಿ ಇರ್ತಾರೆ, ನಮ್ಮ ಮನೆಯವರು ನನ್ನ ಜೊತೆಲಿ ಇರ್ತಾರೆ, ನಾನು ಅವ್ರ ಜೊತೆಲಿ ಇರ್ತೀನಿ, ಎಲ್ಲರೂ ಒಗ್ಗಟ್ಟಾಗಿರ್ಬೋದು ಅನ್ನೋದೇ ನಂಗೆ ಖುಷಿ ಆಯಿತು. ಇವತ್ತಿನ ದಿನದಲ್ಲಿ ಕುಟುಂಬದ ಎಲ್ಲರೂ ಈ ಕೃಷಿ ಚಟುವಟಿಕೆಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ ಒಂದು ಆರ್ಥಿಕವಾಗಿ ನಾವು ಮುಂದುವರಿಬೋದು. ಒಂದು ಕೃಷಿ ಕಾರ್ಮಿಕರು ಅಥವಾ ಸಂಬಂಧಪಟ್ಟ ಕಾರ್ಮಿಕರು ಸಿಗಲ್ಲ. ಇನ್ನೊಂದು ಏನಪ್ಪ ಅಂದರೆ, ಅವ್ರು ಸಿಕ್ಕರೂ ಸಹ ಇವರೇ ಹೇಳಿದ ಹಾಗೆ ಆಸಕ್ತಿ ಇರಲ್ಲ. ಹೇಳಿ, ಈಗ ಅವ್ರ ಬಾಯಿಲಂತೂ ನಾವು ಕೇಳಿದ್ವಿ, ನೀವು ಬೆಳಗ್ಗೆಯಿಂದ ಸಂಜೆ ತನಕ ಈ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸಗಳು ಮಾಡ್ತೀರಿ, ಹೇಳಿ ನಿಮ್ಮ ಅನುಭವ ಏನು? ನಾನು ಮಾಡ್ತೀನಿ ಸರ್, ನಮ್ಮ ಅಪ್ಪಂಗೆ ಶೋ ಕೊಡ್ದೈತದೆ, ಅವ್ರನ್ನು ನೋಡ್ಕೋತೀನಿ, ಅಡುಗೆ ಮಾಡ್ತೀನಿ, ಕೊಟ್ಟಿಗೆ ಹತ್ರ ಕೊಯ್ತೀನಿ. ಕೊಟ್ಟಿಗೆ ಹತ್ರ ನನ್ನ ಚಿಕ್ಕ ಮಗ, ಇವರು ಒಂದು ಕೆಲಸ ಹಾಲು ಕರಿಯೋದು ಮತ್ತು ಹಸುಗೆ ನೀರು ಕುಡಿಸೋದು, ಇದು ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ಮನೆಗೆ ಬಂದುಬಿಡ್ತಾರೆ ಮಲ್ಲಿಕೋಕೆ. ನಾನಿಲ್ಲಿ ತಿಂಡಿ ಮಾಡಿಬಿಟ್ಟು ಅಪ್ಪಂಗೆ ತಿನ್ನಿಸ್ಬಿಟ್ಟು ಅವ್ರಿಗೇನು ಮಾತ್ರೆ ಗಿತ್ರೆ ಏನು ಕೊಡಬೇಕು ಕೊಟ್ಬಿಟ್ಟು ಒಂದು 7 ಗಂಟೆಗೆ ಮುಗಿಸ್ಬಿಡ್ತೀನಿ. ಅವ್ರ ಕೆಲಸ, ಅಪ್ಪನ ಕೆಲಸ ಏನೈತೆ ಅದು ಮುಗಿಸ್ಬಿಟ್ಟು ಮನೆ ಕೆಲಸ 10 ಗಂಟೆ ಮೇಲೆ ಬಂದ್ ಮಾಡ್ಕೋತೀನಿ. ನನ್ನ ದೊಡ್ಡ ಮಗ ನಾನು, ಆಮೇಲೆ ನಾನು ಮೇವು ಹೊಡಿತೀನಿ, ನನ್ನ ದೊಡ್ಡ ಮಗ ಇದು ಮೈಯೆಲ್ಲ ಕ್ಲೀನ್ ಮಾಡೋದು, ಆ ಕೆಲಸ ಕೊಟ್ಗ ತೊಳೆಯೋದು, ಅಂತು ಅಷ್ಟು ಕೆಲಸ ಮಾಡ್ಬಿಟ್ಟು ಮನೆಗೆ ಬಂದ್ಬಿಡ್ತೀನಿ. ಪುನಃ ಇವ್ರು ಹೋಗಿ ಮೇವು ಹಾಕತ್ತಾರೆ. ಅಲ್ಲ, ಇವರೇನೋ 2 ಹಸು ತಂದರು ನೀವು ಸುಲಭವಾಗಿ ಮಾಡ್ಬೋದು ಅಂದರು, ಇವರು ಏರ್ಸ್ಕೊಂಡು ಹೋದ್ರಲ್ಲ 18 ತನಕ, ಆವಾಗ ಹೆಂಗನ್ನಿಸ್ತು ನಿಮಗೆ? ಸರ್ ಎಲ್ಲ ಕಷ್ಟನೇ ಅಲ್ವ ಸರ್ ಬಿಸ್ನೆಸ್, ನಮ್ಗೆ ಇದೇನು ಕಷ್ಟ ಅನ್ನಿಸ್ತಿಲ್ಲ. ಎಲ್ಲ ಅಂದ್ಮೇಲೆ ಎಲ್ಲ ಕೆಲಸ ಮಾಡಲೇಬೇಕು. 10 ಹಸುಗೂ ಅಷ್ಟೇ ಕೆಲಸ, 20 ಹಸುಗೂ ಅಷ್ಟೇ ಕೆಲಸ, ಅಷ್ಟೇ ಕೆಲಸ ನೋಡ್ಲೇಬೇಕು. ಒಂದು ಸ್ವಲ್ಪ ಜಾಸ್ತಿ ಆಯ್ತದೆ, ಟೈಮ್ ಜಾಸ್ತಿ ಇಡ್ತದೆ, ಅದು ಮಾಡಕ್ಕೆ ಸರಿ ಖುಷಿ ಅನ್ನಿಸ್ತು. ಇದರಲ್ಲಿ ನನಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ ಸರ್ ಹಸುಂದು. ಅದೇ ಬೆಳಿಗ್ಗೆ ಟೈಮ್ ಹೇಳ್ಬೇಕು, ಅದೊಂದು ಸ್ವಲ್ಪ ತೊಂದರೆ. ಅವ್ರು 3:30 ಹೇಳ್ತಾರಲ್ಲ, ನೀವು ಹೋಗೋದು 6 ಗಂಟೆಗೆ ಅಂತಲ್ಲ, ಅದೊಂದು ಸ್ವಲ್ಪ ತೊಂದರೆ. ನನಗೂ ತೊಂದರೆ ಅನ್ಸುತ್ತೆ ಅವ್ರು ಇದ್ದಾಗ. ಪ್ರಭಾಕರ್ ಅವರ ಈಗ ಆ ಒಂದು ಸಗಣಿ ಏನಿದೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ ಸರ್? ನಮ್ಮ ಜಮೀನು ಕೊಡ್ಕೋತೀವಿ. ಜಮೀನಿಗೆ ಪೂರ್ತಿ ಪೂರ್ತಿ ಸರ್? ಏನು ಗೊಬ್ಬರ ಕೊಳ್ಳುವಂಗೆ ಇಲ್ಲ, ಎಲ್ಲೂ ತಗೊಳ್ಳೋ ಸರ್. 20 ಗುಂಟೆಗೆ ಸರ್ ಒಂದು ನಮ್ಮ ತಾಯಿ, ಈಗ ನಮ್ಮ ಲೆಕ್ಕಾಚಾರ ಆಲೆ ಲೆಕ್ಕಾಚಾರ ಹಾಕಿವಿ ನಾವು. ಒಂದು ವರ್ಷಕ್ಕೆ ಸಹ 60-70 ಗಾಡಿ ಗೊಬ್ಬರ ಬೀಳುತ್ತೆ. 20-20 ಗುಂಟೆಗೆ ನಾವೆಲ್ಲ ಒಂದು 20-20 ಗಾಡಿ ಬಿಡ್ತಾ ಇರೋದು. ಬ್ಯಾಚ್ ಆ್ಯಂಡ್ ಬ್ಯಾಚ್ ನಮ್ಮ ಇದಕ್ಕೆ ಹಾಕೋದು ಸರ್. ಅದು ಹಾಕೋದ್ರಿಂದ ಈ ರಸಗೊಬ್ಬರ ಕಮ್ಮಿ, ಆಮೇಲೆ ಹಾಲು ಇಳುವರಿ ಚೆನ್ನಾಗಿ, ತೊಪ್ಪೆ ಚೆನ್ನಾಗಿರ್ತವೆ, ಮೇದ ತಿಂಡಿ ತೊಪ್ಪೆ ಗಟ್ಟಿಯಾಗಿರ್ತವೆ, ದನ ಆರೋಗ್ಯವಾಗಿರ್ತವೆ ತೊಪ್ಪೆ. ನಮ್ಮ ಗೊಬ್ಬರನೇ ಹಾಕಿ ಬೆಳೆಯೋದ್ರಿಂದ ಬೇರೆ ತವೆಲ್ಲ ಸರ್ ಯೂರಿಯಾ ಯೂರಿಯಾ ಹಾಕಿ ನಾವು ತರ್ಸಿ ನೋಡ್ತೀವಿ ನಮ್ಮ ಒಂದೊಂದು ಟೈಮು. ಯೂರಿಯಾ ಹಾಕ್ರೆ ಅಲ್ಲೇ ಗೊತ್ತಾಗೋಯ್ತು, ಸಡನ್ನಾಗಿ ಗೊತ್ತಾಗೋಯ್ತು, ಎಲ್ಲ ಸಗಣಿ ಎಲ್ಲ ತೆಳ್ಳಗೆ ಇಕ್ಬಿಡ್ತವೆ, ಗೊತ್ತಾಗೋಯ್ತು ನಮ್ಗೆ ಸರಿ ಇಲ್ಲ, ಮೇವು ಸರಿ ಇಲ್ಲ ಅಂತ ಲೆಕ್ಕ. ಅಂದ್ರೆ ತಿಂಡಿ ಕೊಟ್ಟು ಚೆನ್ನಾಗಿ ಮಾಡಿಲ್ಲ ಅಂತ. ಆದಷ್ಟು ರಾಸಾಯನಿಕ ಗೊಬ್ಬರ ಕಮ್ಮಿ ಸರ್ ಅಂತ. ಈಗ ಕೊಳೆಯ ಗೊಬ್ಬರನೇ ಹೊಡೆಯೋದು. ಈಗ ನೀವು ಯಾವ್ಯಾವ ತಳಿ ಮೇವನ್ನು ಬೆಳೀತಾ ಇದ್ದೀರಿ, ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೀತೀರಿ ಸರ್? ಸೂಪರ್ ಮೇಪೇರ್ 1 ಎಕರೆ ಅದೆ. ಎಲ್ಲಿಂದ ತಂದ್ರಿ ಅದೆಲ್ಲ ತುಂಡುಗಳ ಬಿತ್ತನೆ ಸರ್? ಅದು ನಮ್ಮ ಕೊಡೆಯಲ್ದಂತ ಕೊಡೆಯಲ್ಲ ಅಂತ ಐತೆ ದೂರದಲ್ಲಿ, ಅವ್ರ ಹತ್ರ ಬಿತ್ತನೆ ತಗೊಬಂದು 1 ಎಕರೆಗೆ ಹಾಕ್ಸಿವೆ ಅದು. ಅದು ಸಹ 1 ಎಕರೆಲಿ ಒಂದು ಸಾರಿ ಬಂದ್ಬಿಟ್ರೆ 3 ತಿಂಗಳಿಗೆ ಒಂದಪ್ಪ ಬರ್ತದೆ, 2 ತಿಂಗಳಿಗೆ ಬಂದಿರ್ತದೆ, ಸ್ವಲ್ಪ ಎಳಸೋದು. 3 ತಿಂಗಳಿಗಾರ ಸ್ವಲ್ಪ ಬಲ್ತಿರುತ್ತೆ, ಬಲ್ತಿರು ಮೇವನೇ ಹಾಕ್ಬೇಕು. ಯಾಕೆ ಚಾಪ್ ಕಟಲ್ ಕಟ್ ಮಾಡೋದ್ರಿಂದ ಬಲ್ತಿರು ಮೇವ್ ಹಾಕ್ಬೇಕು. 1 ಎಕರೆ ನಮ್ಮ ಮೇವು ಸಹ ನಮ್ಮ 20 ಹಸುಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ 60 ದಿನ ಬತ್ತದೆ ಸರ್. 1 ಎಕರೆ 60 ದಿನಗಂಟ ಕುಯ್ತಾ ಇರ್ಬೋದು ಸುಮ್ಮನೆ. ಆಮೇಲೆ ಇನ್ನೊಂದು ಬೆಳೆ ಹಾಕ್ಬೇಕು ಇಲ್ಲ ಸಾಕಲ್ಲ, ಅದು ಬಹುವಾರ್ಷಿಕ ಬೆಳೆ ಬೆಳೆ ಅದು. ಜೊತೆಗೆ ಜೋಳ ಮಿಕ್ಸ್ ಕೊಟ್ಕೋತೀವಿ ನಾವು, ಅದೊಂದರ್ಧ ಇದೊಂದರ್ಧ. ಡೈಲಿ ಸಹ 600 ಕೆಜಿ ಮೇವು ಸಾಕು. ಈಗ ನೀವು ಮೇವಿನ ಬೆಳೆನೂ ಬೆಳಿತೀರಿ, ಅಲ್ಲಿನ ಜೋಳನೂ ಬೆಳಿತೀರಿ. ಅಲ್ಲಿನ ಜೋಳ ಯಾವ ತಳಿ ಬೆಳೆದಿದ್ದೀರಿ ಸರ್? ಈಗ ಇದು ಸಹ ಫೈನ್ ಇಯರ್, ಅದು ಬಿಟ್ರೆ ಯಾವುದು ಹಾಕಲ್ಲ. ಫೈನ್ ಇಯರ್ ಚೆನ್ನಾಗಿರೋದು, ಹಾಲು ಇಳುವರಿಗೆ ಫೈನ್ ಇಯರು. ಅದರಲ್ಲಿ CM ಸಹ ಅದೇ ಚೆನ್ನಾಗಿ ಬರ್ತದೆ. ಅಲ್ಲ ಬೇರೆ ಹಾಕಿದ್ರೆ ಸಹ ಅಂತ ಏನು ಇದಿಲ್ಲ. ಫೈನ್ ಇಯರ್ ಜೋಳ ಚೆನ್ನಾಗದೆ ನಮ್ಮ ಲೆಕ್ಕಾಚಾರ, ಅದನ್ನೇ ಹಾಕೋದು ಯಾವಾಗಲೂ. ಈ ರಸಮೇವು ಆ ಥರದ್ದೆಲ್ಲ ಏನು ಮಾಡ್ಕೊಳ್ಳಲ್ಲ ನೀವು? ಇಲ್ಲ ಸರ್, ರಸಮೇವು ಯಾಕೆ ಮಾಡಲ್ಲ, ನಮ್ದು ರೆಡಿ ಆಲ್ರೆಡಿ ಯಾವಾಗಲೂ ಮೇವು ನಮ್ಮ ಮನೇಲೇ ಇರ್ತದಲ್ಲ, ಹಸಿರು ಮೇವು ಇರುತ್ತಲ್ಲ. ಅದರಿಂದ ಮಾಡಲ್ಲ, ಮಾಡ್ರಿ ಅಂತ ಹೇಳ್ತಾವ್ರೆ ಕೆಲವರು. ಇನ್ನೂ ಅದಕ್ಕೆ ಏನು ಮಾಡೋಕ್ಕೆ ಸರ್? ಸುಮ್ಮನೆ ವೇಸ್ಟ್ ಅಲ್ವಾ, ನಮ್ಮದೇ ಅದಲ್ಲ. ತಾಜಾ ಮೇವು ಆಗ್ತಂಗೆ ಆಯ್ತು, ಏನು ತೊಂದರೆ ಇರಲಿಲ್ಲ. ಈಗ ಮನೆಗೂ ಕೊಟ್ಟಿಗೆಗೂ ಎಷ್ಟು ದೂರ ಸರ್? ಮನೆಗೆ ಎಷ್ಟು ದೂರ ಸರ್? ಜಮೀನಿಗೆ 2 ಕಿಲೋಮೀಟರ್ ಆಯ್ತು, ಮನೆಗೆ ಏನಿಲ್ಲ ಸರ್. ಇವತ್ತೆಲ್ಲ ಒಂದು 1/2 ಕಿಲೋಮೀಟರ್ ಒಳಗೆ. 1/2 ಕಿಲೋಮೀಟರ್ ಎದ್ದು ಹೋಗ್ಬೇಕು ನೀವು ಬೆಳಿಗ್ಗೆ? ಹಾಂ ಸರ್, ಬೈಕ್ ಆದ್ರೆ ಬೈಕ್ ಆಗೈತೆ, ಎಲ್ಲರತ್ರನು ಬೈಕ್ ಐತೆ ಸರ್. 3:30 ಎದ್ದು ಹೋಗ್ತೀವಿ ಒಟ್ಟಿನಲ್ಲಿ. 3:30 ಪ್ರತಿ ದಿನ 3:30 ಅಲಾರಾಮ್ ಕೊಡಿಲ್ಲ ಅಂದ್ರೂ ನಮಗೆ ಎಚ್ಚರ ಆಗ್ಬಿಡ್ತದೆ. ಬರೀ ಎಷ್ಟು 2:30 ಮನಗಿರಲಿ, 3:30 ಎಚ್ಚರ ಆಗೋಯ್ತೆ. 18 ಹಸುಗಳು ಇದೆಯಲ್ಲ, ಹೆಸರು ಅದೆಲ್ಲ ಹೆಂಗ್ ಗುರುತಿಡಿತೀರಾ ಪ್ರಭಾ ಸರ್? ಈಗ ಯಾವ್ದಾದ್ರು ಒಂದು ಊರಿಂದ ತಂದಿರ್ತೀವಿ, ಆ ಊರ ಸಹ ಹೆಸರು ಹೇಳ್ತೀವಿ. ಈಗ ನಮ್ಮ ಅಕ್ಕಪಕ್ಕ ಊರು ಅಂದ್ರೆ ಬನ್ನೂರಿಂದ ಬನ್ನೂರ ಹಸು ನೋಡಪ್ಪ ಅಂತೀವಿ. ಬನ್ನೂರ ಹಸು 4-5 ಇರುತ್ತಪ್ಪ ಸರ್, ಅವ್ರ ಹೆಸರು ಗೊತ್ತಿರ್ತದಲ್ಲ ಇಂತಿರ್ತದೆ ತಂದಿರ್ತೀವಿ. ಅದರಲ್ಲಿ ಸಹ ಈಗ ಇರ್ತದಲ್ಲ ಒಂದು ಒಂದು ಕಪ್ಪುಗೆ ಇರ್ತದ ಸರ್, ಅದ್ ನೋಡಪ್ಪ ಆಲ್ ಬ್ಲಾಕ್ ಅದ ಅಂತೀವಿ. ಇನ್ನೊಂದು ಹೆಚ್ಚಪ್ಪಲ್ಲಿ ಕುಂಬಿರುತ್ತ, ಕುಂಬಸ ನೋಡು, ಆ ಬನ್ನೂರ ಹಸು ತಂದಿಮೇಲ ಅದು ನೋಡು ಅಂತೀವಿ. ಅದು ಹೇಳಿದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ ಎಲ್ಲರೂ ಗೊತ್ತಾಗೋಯ್ತು ಸರ್. ಇಂಥ ಹಸು ಅಂದ್ರೆ ಸಾಕು ಗೊತ್ತಾಗೋಯ್ತ. ಒಂಚೂರು ಏನಾದ್ರು ಅದ್ರಲ್ಲಿ ಏನಾದ್ರು ಒಂದು ಐಬ್ ಕಾಣ್ತೀನಿ ಇರ್ತದೆ, ಒಂದು ಹಸು ಇಲ್ಲಾಂದ್ರೆ ಒಂದು ಸ್ವಲ್ಪ ಏನಾದ್ರು ಒಂದು ಇದ್ದೇ ಇರ್ತದೆ. ಪ್ರತಿಯೊಂದು ಹಸುಗೆ ಸಹ ಗೊತ್ತಾಯ್ತದೆ ಅದ್ರ ಛಾಯೆ, ಅದನ್ನು ನೋಡಿ ಗುರುತಿಸ್ಕೊಬಿಡ್ತೀನಿ. ಅರಣ್ಯವಿಲ್ಲದೆ ಮಳೆಯಿಲ್ಲ, ಮಳೆಯಿಲ್ಲದೆ ಬೆಳೆಯಿಲ್ಲ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಎಲ್ಲರೂ ನಮ್ಮ ಕರ್ತವ್ಯ ಪಾಲನೆ ಮಾಡೋಣ. ಯಾವ ಯಾವ ವಯಸ್ಸಿನಿಂದ ಪ್ರಾರಂಭ ಆಗಿ ಎಷ್ಟು ವಯಸ್ಸಿನ ತನಕ ಈಗ ಹಸುಗಳಿವೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ ಎಷ್ಟು ವಯಸ್ಸು ಸರ್? ಚಿಕ್ಕದು ಅಂದ್ರೆ ಅಲ್ಲೇ ಆಗಿರೋದಿಲ್ಲ, ಅಂಥದ್ದು ಪಡ್ಡೆಯವೆ. 2 ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿ ಕರ ಹಾಕೋದು, 2 ಆನೇಬೇಕು. ವಯಸ್ಸಾದ ಹಸುಗಳು ಹೊಸ ನಮ್ಮಲ್ಲಿ ಏನಂದ್ರೆ ಸರ್, ನಮ್ಮ ಹಸಿನಲ್ಲಿ ತೊಂದರೆ ಆದರೂ ಮಾತ್ರ ನಾವು ಬೇರೆ ಕಡ್ಕರು ಕೊಡೋದು, ಇಲ್ಲ ಅಂದರೆ ನಾವೇ ಸಾಕ್ತೀವಿ, ಅದು ಮಾರಲ್ಲ. ಹಸುನಲ್ಲಿ ತೊಂದರೆ ಏನಾದ್ರು ತೊಟ್ಟೋ ಪ್ರಾಬ್ಲಮ್ ಅದೋ ಇದೋ ಮೇವು ತಿನ್ನೋದಿಲ್ಲ, ಹಂಗಾದಾಗ ಮಾತ್ರ ಮಾರೋದು, ಸುಮ್ಮ ಸುಮ್ಮನೆ ಮಾರೋಕೆ ಹೋಗಲ್ಲ. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸಿದ್ರೆ ನೀವು ಇಷ್ಟು ವರ್ಷ 5 ವರ್ಷದಲ್ಲಿ? ಸವಾಲುಗಳು ಅಂದರೆ ಸರ್, ಏನೋ ಒಂದು ಆರೋಗ್ಯ ತೊಂದರೆ ಆಗ್ಬೋದು. ಆರೋಗ್ಯ ತೊಂದರೆ ಸರ್, ಡಾಕ್ಟರ್ ಅವರೇ, ಪಶು ವೈದ್ಯಕ ಡಾಕ್ಟರ್ ಅವರೇ, ಆಮೇಲೆ ಡೈರಿ, ನಮ್ಮ ಕ್ಯಾಂಪ್ ಡೈರಿಯಿಂದ ಡಾಕ್ಟ್ರ್ಗಳು ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ಒಂದು 25% ನಮಗೆ ಗೊತ್ತು ಸರ್ ಹಸುಗಳಿಗೆ. ಈ ಮನೆ ವೈದ್ಯನೂ ಏನಾದ್ರು ಮಾಡ್ತೀರಾ? ಮನೆ ವೈದ್ಯ ಏನು ಮಾಡಲ್ಲ ಸರ್, ಮೆಡಿಸನ್ ಇದು ಮಾಡ್ತೀವಿ. ಏನಾರು ಆಕಸ್ಮಿಕ ಜೀರ್ಣ ಆಗಿಲ್ಲ ಅಂದರೆ ಶುಂಠಿ ಬೆಲ್ಲ ಈರುಳ್ಳಿ ಕೊಡ್ತೀವಿ. ಜೀರ್ಣ ಆಗೋಯ್ತದೆ. ನೀರು ಕುಡಿಸಿಮಿ ಸೋಡಾ, ಜೋಳ ಮಂದ ಆಗ್ಬಿಟ್ರೆ, ಜೋಳ ತಿಂದು ಮಂದ ಆಗ್ಬಿಟ್ರೆ ಅದು ಹಂಗೂ ಇದಾಯ್ತು ಅಂದ್ರೆ ಸಹ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಹೊಡ್ಬಿಡ್ತೀವಿ, ನಾವೇ ಮಾಡ್ತೀವಿ. ನೀವೇ ಮಾಡ್ತೀವಿ? ನಾವೇ ಇಂಜೆಕ್ಷನ್ ಮಾಡ್ತೀವಿ ಸರ್. ಜೊತೆಗೆ ಈಗ ಜ್ವರ ಗಿರ ಬಂದಂತೆ ಡಿಗ್ರಿ ಹಾಕಿ ನೋಡ್ತೀವಿ, ಡಿಗ್ರಿನೂ ಮಡಿ ಧರ್ಮಾಪ್ಲಸ್ ಡಿಗ್ರಿ ಮಡಿಗ ಅದು ಹಾಕಿ ನೋಡ್ತೀವಿ ಸರ್, ಗೊತ್ತಾಯ್ತದೆ ಇದು ಜ್ವರ ಬಂದದ ಇಲ್ಲ ಅಂತ. 123 124 ಬೈದ್ರೆ ಜ್ವರ ಬಂದದೇ ಇಲ್ಲ, 120 ಇದ್ರೆ ಇಲ್ಲ ಅಂತ. ನಾರ್ಮಲ್ ಚಾರೆ ನೋಡಿದ್ರೆ ಗೊತ್ತಾಗುತ್ತೆ, ಗೊತ್ತಾಯ್ತು ಸರ್. ದನ ಮಂಕ್ ಆಗ್ಬಿಡ್ತು ಸರ್. ಈ ಪ್ರತಿ ಹಸುನು ನೀವು ಒಂದ್ಸಲ ಹತ್ರ ಹೋಗಿ ಡೈಲಿ 3 ಟೈಮ್ ಫಸ್ಟ್ ಹಸನೇ ನೋಡಿದ್ರು ಸರ್ ನಾನು. ಅವು ಏನ್ ಮಾಡ್ತೇವೆ ನಾವು ಹೋದ ತಕ್ಷಣ ತಿರುಗತವೆ, ಹಿಂಗೆ ತಿಂಡಿ ಬಿಡುವ ಟೈಮ್ ತಿಂಡಿ ತಿರುಗ್ತವೆ, ನೀರು ಕೊಡೋ ಆಗ ಒಂದೊಂದ ಸುಮ್ಮನೆ ಇರ್ತಾವೆ, ಗೊತ್ತಾಗೋಯ್ತು ಅದು ಮಂಗ್ ಕೊಡ್ಬಿಡುತ್ತೆ. ಮಂಗ್ ಕೊಡ್ದಾಗ ಹೆಸಿಗೆ ಏನೋ ತೊಂದರೆ ಅಂದ್ರೆ ಅಲ್ಲಿ ಬಂದು ದಂಡ ನಿಂತು ನೋಡಿದ್ರೆ ಗೊತ್ತಾಗಿಲ್ಲ, ಬಾವ ಆಗಿದ್ರೆ ಆಕ್ಚುಲಿ ಊತ ಬಂದಿರುತ್ತೆ ಕೆಚ್ಚಲು, ಅದು ಮಂಕು ನಿಂತಿರುತ್ತೆ, ಜ್ವರ ಬಂದಿರುತ್ತೆ. ಅದಕ್ಕೆ ಅದಕ್ಕೆ ಮೆಡಿಸನ್ ಮಾಡ್ಬೇಕು. ಮೆಡಿಸನ್ ಎಲ್ಲ ಸದ್ಯಕ್ಕೆ ಸರ್ ಬಾವಿಗೆಲ್ಲ ನಾವೇ ಮಾಡ್ಕೊತೀವಿ, ಕ್ರಿಟಿಕಲ್ ಆದ್ರೂ ಮಾತ್ರ ಡಾಕ್ಟರ್ ಕರೆಸೋದು. ಆ ಥರ ಸಂದರ್ಭಗಳೇನು ಜಾಸ್ತಿ ಬಂದಿಲ್ಲ? ಇಲ್ಲ ಸರ್, ನಮ್ಮಲ್ಲಿ ಕಮ್ಮಿ ಸರ್. ಬೇರೆಯವ್ರ ತವೆ ನೋಡ್ತೀವಿ, ನಾವೇ ಹೋಗಿ ಬೇರೆಯವ್ರಿಗೆ ತೋರ್ಕೊಡ್ತೀವಿ, ನಮ್ಮಲ್ಲಿ ಕಮ್ಮಿ. ಅಷ್ಟೊಂದು ಇದಂಗೆ ನೋಡಲ್ಲ ನಾವು. ಅಂದರೆ ನೈರ್ಮಲ್ಯತೆನ ಚೆನ್ನಾಗಿ ಕಾಪಾಡ್ಬಿಡಿ ಸರ್, ಯಾಕಂದರೆ ನಮ್ಮದು ಸ್ವಚ್ಛತೆ ಅದ ಕೊಟ್ಟಿಗೆ. ಈ ತೊಳೆಯೋಕ್ಕಿಲ್ಲ, ಬಿಸಿನಲ್ಲಿ ತೊಳೆಯೋದ? ಇಲ್ಲ ಸರ್, ಇಲ್ಲ ಸರ್, ತಣ್ಣೀರೇ. ಹಾಲು ಕ್ಯಾನ್ ಮಾತ್ರ ಬಿಸಿನಲ್ಲಿ ತೊಳಿತೀವಿ, ಪ್ರತಿದಿನ ಹಾಲು ಕ್ಯಾನ್ ಮಾತ್ರ ಬಿಸಿನಲ್ಲಿ ತೊಳ್ಕೊತೀವಿ ಅಷ್ಟೇ, ದನ ತೊಳಿದೆಲ್ಲ ತಣ್ಣೀರಲ್ಲಿ. ಈಗ ಆವರೇಜು ದಿನಾಗಲೂ ಆಗರೆ ವರ್ಷ ಇಡೀ ಎಷ್ಟು ಉತ್ಪಾದನೆ ಆಗುತ್ತೆ ಸರ್? ಮಿನಿಮಮ್ ಮ್ಯಾಕ್ಸಿಮಮ್ ಸಹ ಕಮ್ಮಿ ಅಂದರೂ 60-65,000 ಲೀಟ್ರ್ ಒಂದು ವರ್ಷಕ್ಕೆ. ಒನ್ ಟೈಮು 160 ಬಂದಿರ್ಬೋದು, ಒನ್ ಟೈಮ್ 180 ಬರ್ಬೋದು, ಒನ್ ಟೈಮ್ 170 ಬರ್ಬೋದು. ಒಟ್ಟು ಮಿನಿಮಮ್ 60-65,000 ಲೀಟ್ರು ಡೈರಿಗೆ ಅದ ಸರ್. ಇಲ್ಲಿ ಯಂತ್ರಗಳ ಬಳಕೆ ಎಷ್ಟು ಸರ್? ನಮ್ಮ ಹತ್ರ ಈಗ ಮೇವು ಕಟ್ ಮಾಡೋಕೆ 3 HP ಚಾಪ್ ಕಟ್ಟರದೆ, ಸ್ಟಾರ್ಟ್ ಮಾಡಿದ್ರೆ 20 ನಿಮಿಷಕ್ಕೆ ಸಹ 18 ಹಸುಗೆ ಮೇವು ಹೊಡೆದಾಕ್ಬಿಡ್ತದೆ, ಎತ್ತಿ ಎತ್ತಿ ಕೊಡ್ತಾ ಇರೋದು ಅಷ್ಟೇ. ಅದನ್ನು ತುಂಬಿ ಹಾಕೋಕ್ಕೆ ನಮ್ಗೆ 1.5 ಗಂಟೆ ಬೇಕು. ಒಂದೊಂದು ಹಸುಗೆ ಬೋಸಿಗೆ ತುಂಬಿ ಹಾಕೋತು 1.5 ಗಂಟೆ, ಅಲ್ಲಿ 3/4 ಗಂಟೆಗೆ ಎಲ್ಕ ಮೇವು ಹಾಕ್ಬೋದು. ಹಾಲು ಕರಿ ಮಿಷಿನ್ ಸಹ ಡಬಲ್ ಬಕೆಟು, ಎರಡೂ ಬಕೆಟ್ ಆಗ ಕರಿತೀವಿ ಅಂದರೆ 2 ಆಳು ಬೇಕು. 1 ಬಕೆಟಲ್ಲಿ ಒಬ್ಬ ಕರೆಯೋಕ್ಕಾಗಲ್ಲ, 2 ಬಕೆಟಲ್ಲಿ ಒಬ್ಬರು ಕರೆಯೋಕ್ಕಾಗಲ್ಲ. ನಾವೀಗ ಸದ್ಯಕ್ಕೆ ಸಹ 1 ಬಕೆಟ್ ಹಾಕಿದ್ದೀವಿ, 1 ಬಕೆಟ್ ಹಾಕಿ ನೀಟಾಗಿ ಕರ್ಕ ಹೋಗ್ತೀವಿ ಸರ್ ನಿಧಾನಾಗಿ. ಜ್ವರ ಕರಿ ಫಾಸ್ಟಾಗಿ ಕರಿಬೇಕಾದ್ರೆ 2 ಬಕೆಟ್ ಹಾಕ್ಬೋದು, ಹಾಕ್ಬಿಟ್ರೆ ಬೇಗನೆ ಆಯ್ತದೆ. ನಾವು ಯಾಕೆ ಅಷ್ಟೊಂದು ಓಡಾಡ್ಬೇಕಾಯ್ತದೆ, ಅದಕ್ಕೆ 1 ಬಕೆಟ್ ಹಾಕಂದು ನೀಟಾಗಿ ನೋಡ್ಕೊಂಡು ಕರಿ. ಯಾವ ಕಾಲ ಆಯ್ತಲ್ಲ ಸರ್, ಏನು ಹಾಕ್ಬಿಟ್ಟು ಸುಮ್ಮನೆ ತಿರ್ಗಾ ಒಳ್ಳೆ ಅಡಿರೇ ನುಗ್ಬೋದು, ತಿರ್ಗಾಡ್ತಾ ಇರೋದು, ಏನು ತೊಂದರೆ ಇಲ್ಲ. ಯಾವ ಕಾಲ ಎತ್ತದ ಮಾಡೋದು ಏನು ಏನು ಆ ಥರ ಎಲ್ಲ ತೊಂದರೆ ಮಾಡಿ. ಕರ್ಕೊಬಿಟ್ರೆ ಸಾಕುವಂತ ಸಹ ಟೈಮ್ಗವು, ನೀರು ಹಚ್ಬಿಟ್ಟು ಸ್ವರ ಬಿಡಿಸ್ಬಿಟ್ರೆ ಕರ್ಕೊಂಡ್ರೆ ಸಾಕುವಂತ ಹಾಲು. ಆ ಮಟ್ಟಕ್ಕೆ ಮೇಂಟೆನೆನ್ಸ್ ಅದೇ, ಎಲ್ಲೋ ಇಟ್ಬಿಟ್ಟು ಮೇವು ಹೆಂಗೋ ಇಟ್ಬಿಟ್ಟು ಎಲ್ಲೋ ತಿರ್ಗಾಡ ಆ ಥರದ ವ್ಯವಹಾರ ಇಲ್ಲ. ಗಂಟೆ ಹೊಡೆದಂಗೆ ತಿಂಡಿ ಮೇವು ಕೊಡ್ತೀನಿ. ಈ ಮೇವೆಲ್ಲ ಅಲ್ಲಿಂದ ಎಷ್ಟೆಷ್ಟು ಬೇಕೋ ಅಲ್ಲಿಂದ ಸರ್ 2 ದಿನಕ್ಕೆ ಒಂದು ಸಾರಿ ಒಂದು 1 ಟನ್ನು 200 kg ಮೇವು ತಗೋತಾರೆ, ಒಂದು ಹೆಚ್ಚು ಕಮ್ಮಿ. ನಾವಿಲ್ಲಿ ಸಹ ಅಳತೆ ಪ್ರಕಾರನೇ ಹಾಕೋದು, ಅಸಲೆಲ್ಲ ಸಹ ಆಳುಗಳು ಕುಯ್ತಾರೆ, ಅದಕ್ಕೆ ಮಾತ್ರ ನಮ್ಮ ಕೈಲಿ ಆಗಲ್ಲ. ಆಳುಗಳು ಕುಯ್ತಾರೆ, ಒಂದು 3 ಆಳು ಹೋಯ್ತಾರೆ, ಒಂದು ಎತ್ತಂಗಡಿ ಹೋಯ್ತಾ ಕುಯ್ಕ ತುಂಬ್ಕೋತಾರೆ. 2 ದಿನಕ್ಕೆ ಒಂದು ಸಾರಿ ನಮ್ಮೇವು ಆದರೆ, ಹೊರಗಡೆಯಿಂದ ಆದರೆ ನಾವು ಜೋಳ ತರಿಸ್ಬಿಡ್ತೀವಿ, ಅವರೇ ಸ್ಪಾಟ್ ಡೆಲಿವರಿ ತಂದುಬಿಡ್ತಾರೆ. ಈಗ ಖರ್ಚಿನ ಬಾಬ್ತು ಹೈನುಗಾರಿಕೆಯಲ್ಲಿ ಏನೆಲ್ಲ ಬರುತ್ತೆ ಸರ್? ಈಗ ನಾವು ಸ್ವಂತ ಮೇವು ಬೆಳೆದ್ರೆ ಪ್ರತಿದಿನ 3,500 ರೂಪಾಯಿ ಬೀಳ್ತದೆ, 20 ಹಸುಗೆ ಮೇವು ತಿಂಡಿ. ಯಾಕಂದ್ರೆ ನಾವು ಲೇಬರ್ ಕೊಡ್ತೀವಲ್ಲ, ಅದು ಕುಯ್ಸೋದು ಕಟ್ಟಿಂಗ್ ಎಲ್ಲ. ಮೇವ್ಗೆ ಸಹ ಕಮ್ಮಿ ಅಂದರೂ ಡೈಲಿ 1,000 ರೂಪಾಯಿ ಬೇಕೇ ಬೇಕು. ಪೀಡ್ಗೆ 2 ಮೂಟೆ ಪೀಡು ಸ್ವಲ್ಪ ಬೂಸಾಗಿ ಸಹ ಬೇಕೇ ಬೇಕು. ಅದಕ್ಕೆ 2,500 ರೂಪಾಯಿ ತಿಂಡಿ ಬೇಕೇ ಬೇಕು ಸರ್. ಸ್ವಂತ ಮೇವರು 1,000 ಸಾಕು, ತರ್ಸ್ ಮೇವರು 2,000 ಬೇಕು. ಹೊರಗಡೆಯಿಂದ ಪರ್ಚೇಸ್ ಮಾಡಿ ಕೊಂಡ್ಕೊತೀವಿ ಅಂದ್ರೆ ಜೋಳ 2,000 ರೂಪಾಯಿ ಬೇಕು. ಅಲ್ಲಿಗೆ ತಿಂಡಿ ಒಂದು 2-4,000 ಬೀಳುತ್ತೆ. ಈಗ ನಿಮ್ಮದು ಅದಕ್ಕೆ ಬೇಕಾದ ಹಸಿರು ಹುಲ್ಲು ನಿಮ್ಮದೇ ಸಿಗುತ್ತೆ, ನಮ್ಮ ಹತ್ರ ಸಿಗುತ್ತೆ ಸರ್. ಜೋಳದ ಕಡ್ಡಿ ಸಿಗುತ್ತೆ, ಜೋಳ ಸಿಗುತ್ತೆ, ಜೋಳ ಕೊಂಡ್ಕೊಳ್ಳೋದು ಏನೆಲ್ಲ ಇರುತ್ತೆ ನೀವು ಕೊಂಡ್ಕೊಳ್ಳೋದು ಸಹ? ಯಾವಾಗಲೂ ಅನಿವಾರ್ಯ, ವರ್ಷದಲ್ಲಿ ಒಂದು 2 ತಿಂಗಳು ಕೊಂಡ್ಕೋಬೋದು, ಒಂದೇ ಸಾರಿ ಇಲ್ಲ ಎಡಲಿ. ಈಗ ನಮ್ಮ ಮೇವು ಇನ್ನೂ ಸ್ವಲ್ಪ ಎಳ್ಸಿರುತ್ತೆ, ತಡಿ ದಾಖಲು ಸರ್ ಬರಲ್ಲ ಅಂದಾಗ ಒಂದು 10 ದಿನ ತರಿಸಿರ್ತೀವಿ. ಅಂಥದ್ದು ರವೆ ಬೂಸ ಎಣ್ಣೆ ಹಿಂಡಿಗಳು ಹಾಕ್ತೀರಾ ಸರ್? ಹಿಂಡಿ ತೆನೆ ಹಸುಗೆ ಮಾತ್ರ ಕೊಡ್ತೀವಿ, ಕರಿ ಹಸುಗೆ ಸಹ ಹಿಂಡಿ ಕೊಟ್ಟರೆ ಏನು ಮೇಂಟೈನ್ ಆಗಲ್ಲ. 40-44 ರೂಪಾಯಿ 1 kg ಹಿಂಡಿ ಕೊಡೋಕ್ಕಾಗಲ್ಲ ಸರ್. ಈಗ ಹೇಳಿ, ಅದನ್ನೇ ಕೇಳಕ್ಕೆ ಬರ್ತೀವಿ. ಕೊಡೋಕ್ಕಾಗಲ್ಲ ಸರ್, ಹಿಂಡಿ ಕೊಡೋಕ್ಕಾಗಲ್ಲ ಸರ್, ಮೇಂಟೈನ್ ಆಗಲ್ವಲ್ಲ. 1 kg ಹಿಂಡಿ ಕೊಡ್ಬಿಟ್ರೆ ಹೆಚ್ಚು ಕಮ್ಮಿ ನನ್ನ ಲೆಕ್ಕಾಚಾರ 1.5 ಲೀಟರ್ ಹಾಲು ಜಾಸ್ತಿ ಕರಿಬೇಕು, ಯಾವುದೇ ಕಾರಣಕ್ಕೂ ಕರೀದಿಲ್ಲ. ಎಷ್ಟು ಕರೆ, ಒಂದು 1/2 ಲೀಟರ್ ಜಾಸ್ತಿ ಆಗ್ಬೋದು, ಲಾಸ್ ಕಂಡುಬಿಡುತ್ತೆ. ತೆನೆ ಹಸುಗೆ ಮಾತ್ರ? ತೆನೆ ಹಸುಗೆ ಮಾತ್ರ ಕೊಡ್ತೀವಿ ಸರ್. ಸರ್ ಕರೆಕ್ಟಾಗಿ ಸಹ 6-6.5 ತಿಂಗಳು 7 ತಿಂಗಳ ಗಂಟೆ ಡ್ರೈ ಮಾಡ್ತೀವಿ. ಹಾಲು ಮೇಲೆ ಡಿಪೆಂಡ್, ಜಾಸ್ತಿ ಹಾಲಿದ್ರೆ ಸ್ವಲ್ಪ 7 ತಿಂಗಳೇ ಆಗೋಯ್ತೆ, ಕಮ್ಮಿ ಹಾಲಿದ್ರೆ 6 ತಿಂಗಳು ನಿಂತೈತದೆ. ಆಮೇಲೆ ಒಂದು ಟೈಮ್ ತಿಂಡಿ ಕೊಡ್ತೀವಿ ಸರ್, ಒಂದು 1/2 kg ಚಕ್ಕೆ ಹಿಂಡಿ, 1.5 kg ಪೀಡ್ಸು, 1/2 kg ಬೂಸ, ಒಂದು ಟೈಮ್ ಅಷ್ಟೇ ತಿಂಡಿ ಕೊಡೋದು. ತೆನೆ ಹಸುಗಳಿಗೆ ಕಟ್ ಹಾಕ್ಬಿಡ್ತೀವಿ, ಮರ ಮಲ್ಕ ಹಾಕಿರ್ತವೆ. 2 ಟೈಮ್ ಮೇವು, 2 ಟೈಮ್ ನೀರು ಮಾತ್ರ 2 ಟೈಮ್ ಸಹ. ಈ ಒಣ ಹುಲ್ಲು ಏನು ಕೊಡಲ್ವಾ? ಒಣ ಹುಲ್ಲು ಯಾವಾಗಲೂ ನಾವು ಕೊಡೋದೇ ಇಲ್ಲ ಸರ್.

ತಡೆಯೊಡ್ಡಿರೋ ಮಳೆ ಬೀಳುವಲ್ಲಿಯೇ